ವಿದ್ಯಾ ಮನೋಹರ ಉಪಾಧ್ಯ ಇವರ ಪ್ರವಾಸ ಕಥನ ಒಡಿಶಾದ ಒಡಲೊಳಗೆ ಅಧ್ಯಾಯ 5. ಕುರುಮ. ಕೊನಾರ್ಕದಿಂದ ಕುರುಮಾ ಕಡೆಗೆ ತೆರಳಬೇಕೆಂಬ ನಮ್ಮ ಅಭಿಪ್ರಾಯಕ್ಕೆ ಸಂತೋಷದ ಒಪ್ಪಿಗೆ ಇರಲಿಲ್ಲ. ಲೆಕ್ಕಾಚಾರಕ್ಕಿಂತ ಹೆಚ್ಚಿನ ದೂರ ಕ್ರಮಿಸಿದರೆ ಅದರ ಬಾಪ್ತಿನ ಹಣವನ್ನು ನಾವು ಕೊಡುತ್ತೇವೋ ಇಲ್ಲವೋ ಎಂಬ ಅನುಮಾನ ಅವನಿಗೆ ಇತ್ತೆನಿಸುತ್ತದೆ. ಕುರುಮ ಕೊನಾರ್ಕದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ. ಪ್ರಸಿದ್ಧವಾದ ಜಾಗವೇನಲ್ಲ. 1-2 ಕಿಲೋಮೀಟರ್ ದೂರ ಹೋದ ಮೇಲೆ ಕವಲುದಾರಿ ಸಿಕ್ಕಿದಾಗ ನಾವು ಹೋಗಬೇಕಾದ ದಾರಿ ಯಾವುದೆಂದು ಸಂತೋಷನಿಗೆ ಗೊಂದಲವಾಯಿತು. ದಾರಿ ಹೋಕರನ್ನು ಕೇಳುತ್ತಾ ಸ್ವಲ್ಪ ದೂರ ಸಾಗಿದ. ಮತ್ತೆ ಕವಲು ರಸ್ತೆ ಸಿಕ್ಕಿತು. ಈ ಬಾರಿ ಅವನ ಪಕ್ಕದಲ್ಲೇ ಕೂತು ಪ್ರಯಾಣಿಸುತ್ತಿದ್ದ ಮನೋಹರ್ ತಮ್ಮ GPS ತಿಳಿಸಿದ ರಸ್ತೆಯಲ್ಲಿ ಸಾಗಲು ಹೇಳಿದರು. ಅದು ಸರಿಯಾದುದಲ್ಲವೆಂಬ ಸಂಶಯ ಸಂತೋಷನಿಗೆ. ಮತ್ತೆ ಒಂದಿಬ್ಬರನ್ನು ಕರೆದು ವಿಚಾರಿಸ ಹತ್ತಿದ. ಇನ್ನೇನು, ಬೇರೆ ರಸ್ತೆಯ ಜಾಡು ಹಿಡಿಯುವವನಿದ್ದ. ಅಷ್ಟರಲ್ಲಿ ಮನೋಹರ್, ಓಯ್ ಬೇಡ ಮಾರಾಯ, ಈ ಕಡೆಯೇ ಹೋಗು, GPSನಲ್ಲಿ ಕೂಡ ಬರ್ತಾ ಇದೆ, ಈ ಕಡೆ ಈ ಕಡೆ ಎಂದರು ಖಡಕ್ಕಾಗಿ. ಬಳಿಕ ನಮ್ಮ ಕಡೆ ತಿರುಗಿ, ಇವನಿಗೆ ನಮ್ಮನ್ನು ಕರ್ಕೊಂಡು ಹೋಗಲು ಮನಸ್ಸಿಲ್ಲ, ಅದಕ್ಕೆ ಎಲ್ಲೆಲ್ಲೋ ಹೊತ್ತು ಕಳೆಯುವ ನಾಟಕ ಮಾಡ್ತಾ ಇದ್ದಾನೆ ಎಂದರು. ಇದಕ್ಕೆ ನಾವೆಲ್ಲರೂ ಹೌದೌದು ಎಂದು ಪ್ರತಿಕ್ರಿಯಿಸಿ ಗುಳ್ಳೆಂದು ನಕ್ಕೆವು, ಮುಂದಿನ ಪರಿಣಾಮದ ಅರಿವಿಲ್ಲದೆ. ಆ ಕ್ಷಣವೇ ಗಾಡಿ ತಿರುಗಿಸಿದ ಸಂತೋಷ ಮನೋಹರರ ಆಜ್ಞೆಯಂತೆ ಅವರ GPS ಹೇಳಿದಂತೆ ಗಾಡಿ ಓಡಿಸಲು ಶುರು ಮಾಡಿದ. ಹಳ್ಳಿ ರಸ್ತೆ, ಅಲ್ಲಲ್ಲಿ ನೆಟ್ವರ್ಕ್ ಸಮಸ್ಯೆಯೂ ಇತ್ತು. ಹೀಗೆ 1/4 ಗಂಟೆ ಹೋದ ಬಳಿಕ ಒಂದು ಇಕ್ಕಟ್ಟಾದ ಮರಳು ಹೊದ್ದ ಮಣ್ಣಿನ ರಸ್ತೆಯ ಎದುರು ಗಾಡಿ ನಿಂತಿತು. ನಾವೆಲ್ಲ ಕತ್ತೆತ್ತಿ, ಇಲ್ಲಿ ಉತ್ಖನನದ ಜಾಗ ಎಲ್ಲಿದೆ, ಶಬ್ದ ಕೇಳಿಸುತ್ತಿದೆಯೇ, ದೊಡ್ಡ ಬಾವಿಯ ಕಂದಕವೇನಾದರೂ ಕಾಣಿಸುತ್ತಿದೆಯೇ, ತುಂಬ ಜನರು ಇರಬೇಕಲ್ಲ ಎಂದೆಲ್ಲ ಸುತ್ತಲೂ ನೋಡುತ್ತಿದ್ದರೆ ಸಂತೋಷ 1 ಕಿಲೋಮೀಟರ್ ದೂರದಲ್ಲಿದ್ದ ಆಧುನಿಕ ಕಟ್ಟಡವನ್ನು ತೋರಿಸಿ, ಓ ಅಲ್ಲಿ ನಿಮ್ಮ ಹುಡುಕಾಟದ ಜಾಗ, ಗಾಡಿ ಈ ಮರಳಿನ ರಸ್ತೆಯಲ್ಲಿ ಮುಂದೆ ಹೋಗುವುದಿಲ್ಲ, ನಾನು ಹೇಗಾದರೂ ರಿವರ್ಸ್ ಮಾಡಿ ನಿಲ್ಲಿಸಿರುತ್ತೇನೆ, ನಿಮಗೆ ಹೋಗಬೇಕಿದ್ದರೆ ನಡೆದೇ ಹೋಗಿ ಬನ್ನಿ ಎಂದ. ಧ್ವನಿಗಳು ಸಾಗಿತ್ತು. ಸಂಜೆಯ ಹೊತ್ತು, ತಂಪು ವಾತಾವರಣ, ಹಳ್ಳಿ ರಸ್ತೆಯಲ್ಲಿ ನಡೆಯಲು ನಾವ್ಯಾರೂ ಹೆದರಲಿಲ್ಲ. ಇನ್ನೇನು, ಗಾಡಿಯಿಂದ ಇಳಿಯಬೇಕೆನ್ನುವಷ್ಟರಲ್ಲಿ ಎಂತೆಂತಹ ಸುಂದರ ದೇವಾಲಯಗಳಿವೆ ಈ ನಾಡಿನಲ್ಲಿ, ನಾನು ತೋರಿಸುತ್ತಿರಲಿಲ್ಲವ ನಿಮಗೆ? ಅದು ಈ ಕೆಟ್ಟ ದೂರದ ರಸ್ತೆಯಲ್ಲಿ ಎಷ್ಟು ಸುತ್ತಾಡಿಸಿಕೊಂಡು ಕರ್ಕೊಂಡು ಬಂದಿರಿ. ನಾನು ಆವಾಗ ಹೇಳಿದ ರಸ್ತೆಯಲ್ಲಿ ಸುಲಭವಾಗಿ ಬೇಗನೆ ಬರುತ್ತಿದ್ದೆವು, ನೀವು ನನ್ನನ್ನೇ ಸಂಶಯಿಸಿದಿರಿ. ಮುಂದುವರಿಸಿ, ಸರ್ ನೀವು ಯಾರ ಮಾತನ್ನು ಕೇಳುವುದಿಲ್ಲ, ನೀವು ಹೇಳಿದ್ದೇ ಆಗಬೇಕು ನಿಮಗೆ ಎಂದ ಮನೋಹರ್ ಕಡೆಗೆ ತಿರುಗಿ ಖಾರವಾಗಿ. ಎಲ್ಲ ಇವನ, ನನ್ನ ಡೈಲಾಗ್ ಯಾವಾಗ ಕಲಿತ ಎಂದು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ. ಸ್ವಾಭಿಮಾನಿ ಕಳಿಂಗದ ಕಾಳಿಂಗ ಬುಸಗುಟ್ಟತೊಡಗಿತ್ತು. ನೋಡುವಾಗ ಬರೀ ಪಾಪದವನ ಹಾಗೆ ಕಾಣ್ತಾನೆ, ಕಂಡ ಹಾಗೆ ಅಲ್ಲ ಹುಡುಗ, ಜೋರಿದ್ದಾನೆ ಎನ್ನುತ್ತಾ ಬೇಗ ಬೇಗ ಹೆಜ್ಜೆ ಹಾಕಿದೆವು. ಕೋನಾರ್ಕದ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಜಾಗಗಳನ್ನು ಜಾಲತಾಣಗಳಲ್ಲಿ ಹುಡುಕುತ್ತಾ ಹೋದಾಗ ಸಿಕ್ಕಿದ ಜಾಗ ಕುರುಮ. ಇದು ಇತ್ತೀಚೆಗಿನ ಉತ್ಖನನ ಜಾಗವೆಂದು, ಬಹಳ ಪುರಾತನವಾದ ಬೌದ್ಧ ಸಂಬಂಧಿ ಶಿಲ್ಪಗಳು ಕಟ್ಟಡಗಳಿಗೆ ಇದು ಸಾಕ್ಷಿಯಾಗಿದೆ ಎಂದು ತಿಳಿದು ಬಂದದ್ದರಿಂದ ನಮ್ಮ ಪಟ್ಟಿಗೆ ಸೇರಿಸಿಕೊಂಡಿದ್ದೆವು. ಕುರುಮಹಳ್ಳಿ ಬಹಳ ಸುಂದರವಾಗಿದೆ. ಹಸಿರು ಹಳದಿ ಬಣ್ಣದ ಗದ್ದೆಗಳಿಂದ, ಕಬ್ಬು ಭತ್ತ ಧಾನ್ಯ ತರಕಾರಿ ಬೆಳೆಗಳಿಂದ, ಕೆರೆಗಳಿಂದ, 10-12 ಹಳ್ಳಿಗರ ಮನೆಗಳಿಂದ ಆವೃತವಾಗಿದೆ. ಹಲವು ಬಿಳಿ ಬಿಳಿ ದನಗಳು, ಕೆಲವು ಕೋಳಿಗಳು, ಅಲ್ಲೋ ಇಲ್ಲೋ ಹಂದಿಗಳು ಹಳ್ಳಿಗರೊಂದಿಗೆ ಖುಷಿಯಲ್ಲಿದ್ದವು. ಇದರ ಸೊಬಗನ್ನೆಲ್ಲ ಹೀರುತ್ತಾ ಪಶ್ಚಿಮದೆಡೆಗೆ ಓಡುವ ಸೂರ್ಯನನ್ನು ಕಂಡು ನಾವು ಓಡುತ್ತಲೇ ಸಂತೋಷ ತೋರಿಸಿದ್ದ ಕಟ್ಟಡ ತಲುಪಿದೆವು. ಅದೊಂದು ಶಾಲಾ ಮಕ್ಕಳ ವಸತಿ ಗೃಹವಾಗಿತ್ತು. ಒಂದು ವ್ಯಾನ್ ಜನ ಓಡೋಡಿ ಬರುತ್ತಿರುವುದನ್ನು ಕಂಡು ಮಕ್ಕಳೂ ಹೊರಗೆ ಓಡೋಡಿ ಬಂದರು. ನಾವು ಅಲ್ಲಿಗೆ ತಲುಪುತ್ತಲೇ, ಓ ಅಲ್ಲಿದೆ, ಓ ಅಲ್ಲಿದೆ ಎಂದು ಬಲಗಡೆಗೆ ಕೈ ತೋರಿದರು. ಅಲ್ಲೊಂದು ಪುಟ್ಟ ಪುರಾತನ ದೇವಾಲಯ, ಒಬ್ಬ ಸನ್ಯಾಸಿ ಅರ್ಚಕ ಹೊರಗಡೆ ಕುಳಿತಿದ್ದರು. ಉತ್ಖನನ ಜಾಗ ಎಲ್ಲಿದೆ ಎಂದು ಕೇಳಿದಾಗ ಒಂದು ಮನೆಯ ಪಂಚಾಂಗದಂತೆ ಕಂಡುಬರುವ ರಚನೆಯನ್ನು ತೋರಿಸಿದರು. ನಾವು ಆ ಪಂಚಾಂಗ ಹತ್ತಿ ನಡೆದಾಡಿದೆವು. ಅಷ್ಟರಲ್ಲಿ, ನಾನು ಸೇನಾಪತಿ ಎನ್ನುತ್ತಾ ಆ ಹಳ್ಳಿಯ ರೈತರೊಬ್ಬರು ಬಂದು ನಮಗೆ ಎಲ್ಲ ವಿವರಿಸಿದರು. ಹಲವು ವರ್ಷಗಳ ಹಿಂದೆ ಇವರು ಸಣ್ಣ ಹುಡುಗನಾಗಿದ್ದಾಗ ಈ ಜಾಗದಲ್ಲಿ ತುಂಬ ಮರಗಳಿದ್ದವಂತೆ. ಇಲ್ಲೇ ಇದ್ದ ಆಲದ ಮರದ ಅಡಿಯಲ್ಲಿ ಇವರು ಆಟವಾಡುತ್ತಾ ಬೆಳೆದವರಂತೆ. ಆ ಹಳ್ಳಿಗೆ ಬಂದ ಶಾಲಾ ಮಾಸ್ತರರೊಬ್ಬರಿಗೆ ಕೆಲ ಹೆಂಗಸರು ಆಲದ ಮರದ ಬುಡದಲ್ಲಿದ್ದ ಮಣ್ಣನ್ನು ಆಭರಣ ತಯಾರಿಗೆಂದು ಅಗೆಯುತ್ತಿದ್ದಾಗ ಏನೋ ವಸ್ತು ಕಂಡು ಸಂಶಯ ಬಂತಂತೆ. ಇನ್ನಷ್ಟು ಅಗೆದಾಗ ಅದು ಪುರಾತನ ಶಿಲ್ಪವೆಂಬ ಅನುಮಾನ ಉಂಟಾಗಿ ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆಗೆ ತಿಳಿಸಿದರಂತೆ. ಮುಂದೆ ಸುಮಾರು ವರ್ಷಗಳ ಕಾಲ ಅಗೆತ ನಡೆದು ಅಂದಾಜು 30 ವರ್ಷಗಳ ಹಿಂದೆ ನಿಂತಿತಂತೆ. ಇಲ್ಲೊಂದು ಬೌದ್ಧ ವಿಹಾರವಿತ್ತೆಂದೂ ಇಲ್ಲಿ ದೊರಕಿದ ಮೂರ್ತಿಗಳ ಪೂಜೆ ಹಿಂದೆ ಅಲ್ಲಿ ನಡೆಯುತ್ತಿದ್ದಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರಂತೆ. ಆ ಮೂರ್ತಿಗಳೇ ಈಗ ಈ ಪುಟ್ಟ ದೇಗುಲದಲ್ಲಿರುವುದು ಎಂದು ತೋರಿಸಿದರು. ಹಾಗಾದರೆ ನಾವೀಗ ನಿಂತಿರುವುದು ಎಷ್ಟು ಹಳೆಯ ಕಟ್ಟಡದ ಮೇಲೆ? ಸುಮಾರು 1,500 ವರ್ಷಗಳಷ್ಟು ಹಳೆಯದು ಎಂದರು. ದಂಗಾದೆವು. ಆ ಕಾಲದ ಮಣ್ಣಿನ ಇಟ್ಟಿಗೆಗಳು ಎಷ್ಟು ಅಚ್ಚುಕಟ್ಟಾಗಿ ರಚಿತವಾಗಿ ಕಟ್ಟಲ್ಪಟ್ಟಿವೆ! ಈ ಜಾಗದ ಹಲವು ಪ್ರಕೃತಿ ವಿಕೋಪಗಳಿಗೂ ಹೇಗೆ ಉಳಿದುಕೊಂಡಿದೆ ಎಂದು ನಿಬ್ಬೆರಗಾದೆವು. ಹೌದು, ಈ ಜಾಗ ಹಲವು ಚಂಡಮಾರುತಗಳಿಗೆ ಒಳಗಾಗಿರುವುದು. ಈಗ ಚಂಡಮಾರುತದ ಸಮಯದಲ್ಲಿ ನೋಡಿ, ಆ ಹಾಸ್ಟೆಲಿನ ಕಟ್ಟಡವೇ ಪುನರ್ವಸತಿ ಕೇಂದ್ರವಾಗುವುದು ಎಂದು ತೋರಿಸಿದರು. ಇತ್ತೀಚೆಗೆ 2013ರಲ್ಲಿ ಭೀಕರ ಚಂಡಮಾರುತದ ಆಕ್ರಮಣವಾದರೂ ಸಾವು ನೋವುಗಳ ಪ್ರಮಾಣ ಬಹಳ ಕಡಿಮೆ. ಅಷ್ಟೇ ಅಲ್ಲದೆ ಬಿಜುದಾದರ ಮಗ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ವಿಕೋಪ ಪರಿಸ್ಥಿತಿ ನಿರ್ವಹಿಸಿದ ಬಗ್ಗೆ ಎಲ್ಲ ಕಡೆಗಳಿಂದಲೂ ಮೆಚ್ಚುಗೆ ಬಂದಿತ್ತು ಎಂದು ನೆನಪಿಸಿದರು. ಇಷ್ಟು ದೂರದ ಹಳ್ಳಿ ಮೂಲೆಯಲ್ಲಿದ್ದರೂ ಸೇನಾಪತಿಯವರು ಕೇರಳ ತಮಿಳುನಾಡಿಗೆ ಪ್ರವಾಸ ಬಂದಿದ್ದರಂತೆ. ಬೆಂಗಳೂರು ನೋಡಿದ್ದೇನೆಂದರು. ಈ ಹಳ್ಳಿಗೆ ಬೇಕಾದ ವ್ಯವಸ್ಥೆಗಳೆಲ್ಲ ಇವೆಯೇ ಎಂದು ಕೇಳಿದೆ. ರಸ್ತೆ ನೀವೇ ನೋಡಿದ್ದೀರಲ್ಲ, ಪರವಾಗಿಲ್ಲ. ನೀವು ಬಂದ ಕಾಲುದಾರಿಗೆ ನಾವು ಹಳ್ಳಿಗರೇ ಸೇರಿ ಕಲ್ಲು ಹಾಸಿನ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ವಿದೇಶಿ ಪ್ರವಾಸಿಗರು, ಅದರಲ್ಲೂ ಬೌದ್ಧಾನುಯಾಯಿಗಳಾದ ಜಪಾನಿಯರು ಇಲ್ಲಿಗೆ ಬರಲು ಆಸೆ ಪಡುತ್ತಾರೆ. ಆವಾಗ ಸೌಕರ್ಯ ಸಾಲದೆಂದು ಅನಿಸುತ್ತದೆ. ಉಳಿದಂತೆ ನಾವು ಹಳ್ಳಿಗರು ಒಟ್ಟಾಗಿ ಕೃಷಿ ಮಾಡುತ್ತೇವೆ, ಬೆಳೆಯುತ್ತೇವೆ. ನಮ್ಮ ಗದ್ದೆಗಳು ಅಲ್ಲಲ್ಲಿ ತುಂಡು ತುಂಡಾಗಿವೆ, ಒಟ್ಟಾಗಿಲ್ಲ. ಹಾಗಾಗಿ ಕೃಷಿ ಕಾರ್ಯ ಉಳಿದಿದೆ. ವಿದ್ಯುತ್ ಇದೆ, ಶಾಲೆ ಇದೆ, ಆಸ್ಪತ್ರೆ ಇದೆ, ಹೈಸ್ಕೂಲ್ ಹಂತದಲ್ಲಿ ಸೈಕಲ್ಲು, ಕಾಲೇಜು ಹಂತದಲ್ಲಿ ಲ್ಯಾಪ್ಟಾಪ್ಗಳ ವಿತರಣೆಯಾಗುತ್ತದೆ ಎಂದರು. ಲ್ಯಾಪ್ಟಾಪಾ ಎಂದೆ ನಾನು. ಹೌದು ಎಂದರು ಸೇನಾಪತಿ. ಈ ಜಾಗವನ್ನು ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆಯವರು ಇನ್ನಷ್ಟು ಅಭಿವೃದ್ಧಿಪಡಿಸಬಹುದಿತ್ತಲ್ಲವೇ ಎಂದೆ. ದುಡ್ಡು ಬೇಕಲ್ಲ, ಪ್ರಾಯ ಸಾಧ್ಯವಾದಷ್ಟು ಮಾಡುತ್ತಿದ್ದಾರೆ ಎಂದೆನಿಸುತ್ತದೆ. ನಮ್ಮ ನಾಡಲ್ಲಿ ಪ್ರಾಚ್ಯ ವಸ್ತುಗಳಿಗೆ ಬರವಿಲ್ಲ, ಎಲ್ಲಿ ಹೋದರೂ ಅಗೆದರೂ ಸಿಗುತ್ತದೆ. ಎಷ್ಟೆಂದು ಮಾಡ್ಯಾರು ಹೇಳಿ? ಆ ಪುಷ್ಕರಣಿ ಅದೇ ಹೇಳುತ್ತದೆ, ಇಲ್ಲಿ ನೀರಿನ ಆಸರೆ ಯಥೇಚ್ಛವಿರುವಲ್ಲಿ ಬೌದ್ಧರು ಬೀಡುಬಿಟ್ಟಿದ್ದರು ಎಂದು. ಒಂದು ಕಾಲದಲ್ಲಿ ಇಲ್ಲಿನ ಹೆಚ್ಚಿನವರು ಅದೇ ಮತಾನುಯಾಯಿಗಳಾಗಿದ್ದವರು, ನನ್ನ ವಂಶಜರು ಸೇರಿದಂತೆ. ಆದರೆ ಮುಂದೆ ಯಾವಾಗಲೂ ನಾವು ಹಿಂದೂ ಮತಕ್ಕೆ ವಾಪಸ್ಸು ಬಂದಿದ್ದೇವೆ ಎಂದರು. ಇಷ್ಟೆಲ್ಲ ವಿವರಣೆ ಕೊಟ್ಟ ಸೇನಾಪತಿಗಳಿಗೆ ವಂದನೆ ಸಲ್ಲಿಸಿ ವಾಪಸ್ಸು ಹೊರಡಲನ್ನುವಾದೆವು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿ ಎಂದರು. ದೇವಸ್ಥಾನದ ಒಳಗೆ ಸುಂದರ ನಗುವಿನ ಧ್ಯಾನದಲ್ಲಿದ್ದ ಬುದ್ಧ ಅವಲೋಕಿತೇಶ್ವರರನ್ನು, ಅಲ್ಲೇ ಹೊರಗೆ ಮರಿಗಳಿಗೆ ಹಾಲುಡುತ್ತಾ ಮಮತೆಯ ಧ್ಯಾನದಲ್ಲಿದ್ದ ತಾಯಿನಾಯಿಯನ್ನು ಕಂಡೆವು. ಸುತ್ತಲಿನ ಪ್ರಶಾಂತತೆ ಸೌಂದರ್ಯದಲ್ಲಿ ಸಮಯ ಹೋದದ್ದೇ ತಿಳಿಯಲಿಲ್ಲ. ಕತ್ತಲಾವರಿಸತೊಡಗಿತ್ತು. ಮತ್ತೆ 1 ಕಿಲೋಮೀಟರ್ ನಡೆದು ಗಾಡಿ ಏರಬೇಕಲ್ಲ ಎಂದು ತಿರುಗಿ ಬರಲು ಹೊರಟಾಗ ನೋಡುತ್ತೇವೆ, ನಮ್ಮಿದಿರೇ ಗಾಡಿ ನಿಲ್ಲಿಸಿ ಸಂತೋಷ ನಗುತ್ತಿದ್ದ. ಹೇಗೋ ಮರಳಿನ ಮೇಲೆ ಮೆಲ್ಲ ಮೆಲ್ಲ ತಂದೆ ಎಂದ. ಆಗಿನ ನರಸಿಂಹ ಈಗ ಬುದ್ಧನಾಗಿದ್ದ. ಎಲ್ಲ ಅವನ ಮಹಿಮೆ ಎಂದು ಮೇಲೆ ಕೈ ತೋರುತ್ತಾ ಗಾಡಿ ಏರಿದೆವು. ಈಗ ತನ್ನ ದಾರಿಯಲ್ಲೇ ನಮ್ಮನ್ನೆಲ್ಲ ವಾಪಸ್ಸು ಕರಕೊಂಡು ಹೊರಟಿದ್ದ ಸಂತೋಷ. ಇಂತಹ ಹಳ್ಳಿಗಳಲ್ಲಿರುವ ಶಾರ್ಟ್ಕಟ್ಗಳು GPSಗೆ ಗೊತ್ತಿರುವುದಿಲ್ಲ ಎನ್ನುತ್ತಾ ಕವಲು ದಾರಿಗಳಲ್ಲಿ ದಾರಿಹೋಕರನ್ನು ಕೇಳುತ್ತಾ ಮುಂದೆ ಸಾಗಿದ. ರಸ್ತೆ ಅವನು ಹೇಳಿದಂತೆ ಹತ್ತಿರದ್ದು ಉತ್ತಮವಾದದ್ದು ಆಗಿತ್ತು. ಅವನು ಯಾಕೆ ತನ್ನ ಗಾಡಿಯಲ್ಲಿದ್ದ GPS ಹಾಕಿರಲಿಲ್ಲವೆಂದು ಈಗ ಅರ್ಥವಾಯಿತು. ಅವನು ಅವರಿವರಲ್ಲಿ ದಾರಿ ಕೇಳುವಾಗ, ಇವನಿಗೂ ರಸ್ತೆ ಯಾವುದಂತ ಗೊತ್ತಿಲ್ಲ, ಕೋಪದಲ್ಲಿ ಹಾರಾಡಲು ಮಾತ್ರ ಗೊತ್ತಿದೆ ಎಂಬ ಮನೋಹರರ ಮಾತಿಗೆ ಹೌದೌದು ಎಂದು ಗಂಭೀರ ವದನರಾಗಿ ಪ್ರತಿಕ್ರಿಯಿಸಿದವೇ ಹೊರತು ತಪ್ಪಿಯೂ ತುಟಿಯಂಚಿನಲ್ಲೂ ನಗಲಿಲ್ಲ. ಮನೋಹರ್ ಮಾತ್ರ ಮುಂದೆ ತಮ್ಮ GPSಅನ್ನು ಸಂತೋಷನ ಇದ್ದರೂ ಪ್ರವಾಸದ ಕೊನೆವರೆಗೂ ಹಾಕಲಿಲ್ಲ. ಒಂದು 1/2 ಗಂಟೆ ಪ್ರಯಾಣದ ಬಳಿಕ, ನೋಡಿ ಇದೊಂದು ಸುಂದರ ಜಾಗ, ದೇವಿಯ ಆಲಯವೂ ಇದೆ, ನೋಡಿ ಬನ್ನಿ. ಸಂತೋಷನ ಮಾತಿನಂತೆ ಸಮುದ್ರ ತೀರದಲ್ಲೇ ಇದ್ದ ಪುಟ್ಟ ರಾಮಚಂಡಿ ಮಂದಿರ ಆ ರಾತ್ರಿಯಲ್ಲೂ ಸುಂದರವಾಗಿ ಕಂಡಿತು. ಬಹಳ ಕಡಿಮೆ ಜನ ವಾಹನ ಸಂಚಾರವಿತ್ತು. ನಾವಲ್ಲದೆ ಇನ್ನೊಂದು ಪ್ರವಾಸಿಗರ ಗುಂಪು ಮಾತ್ರವೇ ಇತ್ತು. ಆ ದೇವಸ್ಥಾನದಲ್ಲಿ ಅಲ್ಲೇ ಸಮುದ್ರ ತೀರದಲ್ಲಿ ಸಿಕ್ಕಿದ್ದ ತಿಮಿಂಗಲದ ಮೂಳೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು. ಅದನ್ನು ನೋಡಿಕೊಂಡು ಬರುವಾಗ ಅಲ್ಲಿದ್ದ ಇನ್ನೊಂದು ಪ್ರವಾಸಿಗರು ಕನ್ನಡದಲ್ಲಿ ಮಾತನಾಡುತ್ತಿದ್ದುದು ಕೇಳಿ ಕಿವಿಯರಳಿಸಿದೆವು. ಅವರೊಡನೆ ಪಟ್ಟಾಂಗಕ್ಕೆ ಶುರು ಮಾಡಿ ತಡ ಮಾಡಿದರೆ ಮತ್ತೆ ಸಂತೋಷನ ಅಸಂತೋಷಕ್ಕೆ ಕಾರಣವಾಗಬಹುದೆಂದು ಸುಮ್ಮನಾದೆವು. ಮುಂದೆ ಚಂದ್ರಭಾಗ ಎಂಬಲ್ಲೂ ಸ್ವಲ್ಪ ಹೊತ್ತು ಸಮುದ್ರ ತೀರದಲ್ಲಿ ಕಳೆದು ಕೆಲವೇ ದಿನಗಳಲ್ಲಿ ಅಲ್ಲಿ ನಡೆಯಲಿದ್ದ ಬೀಚ್ ಉತ್ಸವದ ತಯಾರಿಗಳನ್ನೆಲ್ಲ ನೋಡಿಕೊಂಡು ಪುರಿಗೆ ವಾಪಸಾದೆವು. ಪುರಿಯಲ್ಲೂ ಅಷ್ಟೇ, ಸಮುದ್ರ ತೀರದಲ್ಲೇ ರಸ್ತೆ, ಇಕ್ಕೆಲೆಗಳಲ್ಲೂ ಸಾಲು ಸಾಲು ಅಂಗಡಿಗಳಿದ್ದವು. ಆಗಲೇ ಪುರಿ ಬೀಚ್ ಉತ್ಸವ ಕಳೆಗಟ್ಟಲು ಶುರುವಾಗಿತ್ತು. ಜನಜಂಗುಳಿ, ಅಲಂಕಾರ, ಸಂಗೀತ ನೃತ್ಯ ಕಾರ್ಯಕ್ರಮಗಳು, ಬಣ್ಣ ಬಳಿದುಕೊಂಡ ಕಟ್ಟಡಗಳು, ಅಂಗಳಗಳಲ್ಲೆಲ್ಲ ಕಂಗೊಳಿಸುತ್ತಿದ್ದ ರಂಗೋಲಿಗಳು, ಹೀಗೆ ಎಲ್ಲೆಲ್ಲೂ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ನಾವಿದ್ದ ಹೋಟೆಲ್ಲಂತೂ ಮದುವೆ ಪಾರ್ಟಿಯಿಂದ ತುಂಬಿ ನಮಗೆ ವಸತಿ ಸೇವೆಯ ಜೊತೆ ಸಹಿಸಲು ಕಷ್ಟಸಾಧ್ಯವಾದ ಅಬ್ಬರದ ಸಂಗೀತದ ಮನರಂಜನೆಯನ್ನು ಪುಕ್ಕಟೆಯಾಗಿ ನೀಡಿತ್ತು.